ಈ ಲಸಿಕೆಯನ್ನು 5 ತಿಂಗಳ ಮೇಲ್ಪಟ್ಟ ಗರ್ಭ ಧರಿಸಿದ 5 ತಿಂಗಳ ಮೇಲ್ಪಟ್ಟ ರಾಸುಗಳಿಗೆ ಹಾಕ್ಲಿಕ್ಕೆ ಬರುವುದಿಲ್ಲ. ಎಮ್ಮೆ ಆಕಳುಗಳಿಗೆ ಹಾಕ್ಸುವಂಗಿಲ್ಲ, ಇದನ್ನು ಹಾಕ್ಸುವಂಗಿಲ್ಲ. ಗರ್ಭ ಧರಿಸಿದ 5 ತಿಂಗಳ ಮೇಲ್ಪಟ್ಟ ರಾಸುಗಳಿಗೆ ಮತ್ತು ಚಿಕ್ಕ ಕರುಗಳಿಗೆ ಇದನ್ನು ಲಸಿಕೆ ಹಾಕಲು ಬರುವುದಿಲ್ಲ. ಚಿಕ್ಕ ಕರು ಅಂದ್ರೆ 3 ತಿಂಗಳ ಒಳಗಡೆ ಇದ್ದಂತ ಕರುಗಳಿಗೆ. ಹೀಗಾಗಿ ನಮ್ಮದು ಉದ್ದೇಶ ಆಲ್ಮೋಸ್ಟ್ 100% ಮಾಡ್ಬೇಕಂತ ಇರ್ತದೆ, ಬಟ್ ಇವು ಎಲ್ಲ ಹೊರತುಪಡಿಸಿ ಕನಿಷ್ಠ ಅಂದ್ರೆ ಒಂದು 96-97% ಅಂತೂ ಮಾಡಲೇಬೇಕಾಗುತ್ತೆ, ಅದು ಆ ರಾಸುಗಳನ್ನು ಹೊರತುಪಡಿಸಿ. ಈಗ ಮುಖ್ಯವಾಗಿ ಈ ಕಾಲುಬಾಯಿ ರೋಗಕ್ಕೆ ಬಹಳಷ್ಟು ಮಂದಿ ರೈತರು ಏನ್ ಮಾಡ್ತಾರೆ, ಇದನ್ನ ಕಾಳಜಿ ಮಾಡೋದಿಲ್ಲ, ನಿಷ್ಕಾಳಜಿ ತೋರಿಸ್ತಾರೆ. ಒಮ್ಮೆ ಕುಟ್ಕೊಂತ ಅಡ್ಡಾಡ್ತಾವೆ ರಾಸುಗಳು, ಸಾಕಷ್ಟು ನೋಡ್ತಾ ಇರ್ತೀವಿ ಏನೋ ಆಗ್ಯದ ಮುಳು ತುಳಿದದ ಹಾಗ ಈಗ ಅಂತ ಹೇಳ್ತಿರ್ತಾರೆ. ಆದ್ರೆ ಈ ಕಾಲುಬಾಯಿ ರೋಗದ ಒಂದು ಲಕ್ಷಣಗಳನ್ನ ಹೇಗೆ ಗಮನಿಸಬೇಕು ರೈತ ಬಾಂಧವರು? ಆ ಕಾಲುಬಾಯಿ ರೋಗ ಹೆಸರು ಬಂದಿರುವುದೇ ಕಾಲಿಗೂ ಹುಣ್ಣಾಗ್ತಾವು, ಬಾಯಲ್ಲಿ ಹುಣ್ಣಾಗುತ್ತೆ, ಬಾಯಲ್ಲಿ ಹುಣ್ಣಾಗಿ ಜ್ವರ ಸುರಿಸೋಕೆ ಸ್ಟಾರ್ಟ್ ಮಾಡುತ್ತೆ. ಜ್ವರ ಅಂದ್ರೆ ವಿಪರೀತ ಜ್ವರ, 106-107 ಡಿಗ್ರಿ ಸೆಂಟಿಗ್ರೇಡ್ ವಿಪರೀತ ಜ್ವರ. ಜ್ವರ ಬಂದು ನಾಲಿಗೆ ಮೇಲೆ ಗುಳ್ಳೆ ಆಗಿ ಅವು ಒಡೆದು ಏನು ಮೇವು ತಿನ್ಲಿಕ್ಕೆ ಆಗಲ್ಲ. ಅದೇ ರೀತಿ ಕಾಲುಗಳಲ್ಲಿ ಕೂಡ ಗಾಯಗಳಾಗಿ ಹುಣ್ಣುಗಳಾಗಿ ಅಡ್ಡಾಡ್ಲಿಕ್ಕೆ ಬರಲ್ಲ. ಈಗ ಬಾಯಿ ಸರಿ ಇತ್ತಪ್ಪಂದ್ರೆ ಸರಿಯಾಗಿ ಮೇವು ತಿಂದು ಎಲ್ಲ ಇದಾಗುತ್ತೆ, ಕಾಲು ಸರಿ ಇತ್ತಂದ್ರೆ ಅಡ್ಡಾಡ್ಲಿಕ್ಕೆ ಬರುತ್ತೆ. ಇವೆರಡೂ ಅಫೆಕ್ಟ್ ಆಗೋದ್ರಿಂದ ಹಾಲು ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ಒಂದು ಏನು ಮೇವು ತಿಲ್ಲಾರ್ದ ಎಲ್ಲವೂ ಅಶಕ್ತ ಆಗಿಬಿಡ್ತವೆ, ಅಶಕ್ತ ಆಗಿಬಿಡ್ತವೆ. ಆಮೇಲೆ ಈ ಹಸುಗಳಲ್ಲಿ ಅಂತ ಕಂಪ್ಲೀಟ್ ಹಾಲು ನಿಂತ ಹೋಗಿಬಿಡುತ್ತೆ. ಮೈ ತುಂಬಾ ಬಿಸಿ, 107-108 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಹೇಗೆ ರೈತರಿಗೆ ಗುರುತಿಸಲಿಕ್ಕೆ ಆಗತ್ತೆ ಇದು ಕಾಲುಬಾಯಿ ರೋಗ ಅಂತ ಹೇಳಿ ಗುರುತಿಸಬಹುದು ರೈತರು? ಎಲ್ಲರೂ ಆರಾಮಾಗಿ ಇದನ್ನ ಕಾಲು ಮತ್ತು ಬೈಬೇನೆ ಲಕ್ಷಣಗಳನ್ನು ಈಗಿನ ರೈತರು ಗುರುತೇ ಗುರುತಿಸ್ತಾರೆ. ಜ್ವಲ್ಲು ಸುರಿಯುತ್ತೆ, ಜ್ವಲ್ಲು ಬಾಯಿಂದ ಜ್ವಲ್ಲು ಸುರಿಯುತ್ತೆ, ಮೇವು ಏನು ತಿನ್ನೋದಿಲ್ಲ, ಮೇವು ಸ್ಟಾಪ್ ಆಗಿಬಿಡ್ತೈತಿ. 107-108 ಡಿಗ್ರಿ ಟೆಂಪರೇಚರ್ ಅಂದ್ರೆ ಮೇವು ಏನು ತಿನ್ನಲ್ಲ ಸರ್. ಒಂದು ರಾಸು ಮನೆಯಲ್ಲಿ ಒಂದ್ ಯಾವ್ದೋ ಒಂದು ರಾಸು ಈಗ ಬಂತಂದ್ರೆ ಮನೆಯಲ್ಲಿ ಒಂದು 10-20 ಇರ್ತಾವೆ ದನಗಳು, ಅವಕ್ಕೂ ಎಲ್ಲ ಇದು ಪ್ರಸಾರ ಆಗಿಬಿಡತ್ತಾ? ಹೇಗೆ ಯಾವ ಒಂದು ಇದರಿಂದ ಬರುತ್ತೆ? ಇದು ತುಂಬಾ ಇದು ಸಾಂಕ್ರಾಮಿಕ ರೋಗ ಅಂತ ಪರಿಗಣನೆ ಮಾಡಿದ್ದು. ಬೇಗ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ, ರೋಗಗ್ರಸ್ತ ಪ್ರಾಣಿಗಳಿಂದ ನೇರ ಸಂಪರ್ಕ ಆದರೂ ಅದು ಸ್ಪ್ರೆಡ್ ಆಗುತ್ತೆ. ಆ ರೋಗಗ್ರಸ್ತ ಪ್ರಾಣಿಗಳಿಗೆ ಬಂದಿರ್ತದೆ, ಅದ್ರ ವೈರಾಣುಗಳನ್ನು ಕಲುಷಿತಕೊಂಡು ಮೇವು ಮತ್ತು ನೀರು ಅದರ ಮುಖಾಂತರ ಹೋಗುತ್ತೆ. ಒಂದು ದನ ನೀರು ಕುಡಿದಿತ್ತಂದ್ರೆ ಮತ್ತೊಂದಲ್ಲಿ ಹೋಗಿ ಕುಡಿತಪ್ಪ, ಅದಕ್ಕೂ ಬರುತ್ತೆ, ಅದಕ್ಕೆ 100% ಬರುತ್ತೆ. ಈವನ್ ಗಾಳಿ ಮುಖಾಂತರ ಕೂಡ ಇದು ವೈರಸ್ ಸ್ಪ್ರೆಡ್ ಆಗುತ್ತೆ. ಈ ದನಗಳ ಸಂತೆ ಮತ್ತು ಜಾತ್ರೆಗಳಲ್ಲಿ ತುಂಬಾ ಜಾನುವಾರು, ಸೊ ಎಲ್ಲಾ ರೀತಿಯಿಂದ ಇದು ಸ್ಪ್ರೆಡ್ ಆಗುತ್ತೆ. ಅಂದ್ರೆ ಒಂಥರ ವೈರಸ್ ರೋಗ, ವೈರಸ್ ಕೋವಿಡ್ ಟೈಪ್, ಇದು ಒಂಥರ ಕೋವಿಡ್ ಟೈಪ್. ಸುಮಾರು 60 ಕಿಲೋಮೀಟರ್ ತನಕ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಹೇಗೆ ಇಲ್ಲಿ ಇದಕ್ಕೆ ಪರಿಹಾರ ಏನಾದ್ರೂ ಇದೆಯಾ? ಲಸಿಕೆ ಒಂದೇ ಪರಿಹಾರ ಅಥವಾ ಹೇಗೆ ಇದಕ್ಕೆ? ವೈರಾಣುಗಳಿಂದ ಬರುತ್ತಕ್ಕಂತ ಯಾವೆಲ್ಲ ಕಾಯಿಲೆಗಳಿಗೆ ಯಾವುದು ಸೂಕ್ತವಾದ ಚಿಕಿತ್ಸೆ ಇರುವುದಿಲ್ಲ. ಸೊ ಔಷಧನೂ ಇಲ್ಲ ಅದಕ್ಕೆ, ವೈರಸ್ ಯೂಶಲಿ ಔಷಧಗಳು ಇರುವುದಿಲ್ಲ. ಇದು ಏನಪ್ಪ ಅಂತ ಚುಚ್ಚು ಮದ್ದುವ ಲಸಿಕೆ ಹಾಕಿಸೋದು ಒಂದೇ ಇದಕ್ಕೆ ಮೂಲ ಮಂತ್ರ. ಹೇಗೆ ರೈತರು ವರ್ಷದಲ್ಲಿ 8 ಸಾರಿ ಲಸಿಕೆಯನ್ನು ಹಾಕಿಸ್ಬೇಕು ಈ ಒಂದು ರೋಗದ ವಿರುದ್ಧ ಜಾನುವಾರುಗಳಿಗೆ? ಜಾನುವಾರುಗಳಿಗೆ ವರ್ಷಕ್ಕೆ 2 ಸಲ ಹಾಕಿಸ್ಬೇಕು. ಇದು ಭಾರತ ಸರ್ಕಾರ ಬಂದ ತಕ್ಷಣ ನಾವು ಎಲ್ಲಾ ಕಡೆ ನಿಮ್ಮ ಮುಖಾಂತರ ಎಲ್ಲಾ ಕಡೆ ಪ್ರಚಾರ ಮಾಡ್ತೀವಿ, ಆದರೆ ವರ್ಷಕ್ಕೊಂದ್ಸಲ ಅಂತ ತಪ್ಪದೆ ಹಾಕಿಸ್ಲೇಬೇಕು ವ್ಯಾಕ್ಸಿನ್. ಈಗ ಈ ಒಂದು ಲಸಿಕಾ ಅಭಿಯಾನದಲ್ಲಿ ತಮ್ಮ ಇಲಾಖೆ ಯಾವ ರೀತಿ ಒಂದು ಜನರಿಗೆ ತಿಳಿಪಡಿಸ್ತಾ ಇದೆ? ಯಾಕಂದ್ರೆ ಮುಂಚಿತವಾಗಿ ರೈತರಿಗೆ ಗೊತ್ತಾಗಬೇಕು, ಇವತ್ತು ನಮ್ಮಲ್ಲಿ ಲಸಿಕೆ ಇದೆ, ನಮ್ಮೂರಲ್ಲಿ ಡಾಕ್ಟರ್ ಬರ್ತಾರೆ, ವೆಟರ್ನರಿ ಡಾಕ್ಟರು ಲಸಿಕೆ ಹಾಕ್ತಾರೆ ಅಂತಕ್ಕಂಥ ವಿಚಾರ ರೈತರಿಗೆ ಗೊತ್ತಾಗಬೇಕು, ಇದನ್ನ ಹೇಗೆ ಮಾಡ್ತಾ ಇದ್ದೀರಿ? ಇದು ಮುಖ್ಯವಾಗಿ ಈಗ ಪ್ರಸಾರ ಮಾಧ್ಯಮದ ಮುಖಾಂತರ ಎಲ್ಲ ರೈತರಿಗೆ ಒಂದು ತಿಳಿಸ್ತೀವಿ ಒಂದೇದ್ದು. ಆಮೇಲೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ PDO ಅಲ್ಲಿ ಬರೋಕ್ಕಿಂತ ಮುಂಚೆ ಡಂಗ್ರ ಸಾರಿಸಿ ನಾಳೆ ನಿಮ್ಮ ಊರಲ್ಲಿ ಇದು ಇದೆ, ಯಾಕಂದ್ರೆ ಮನೆ ಮನೆಗೆ ತೆರಳಿ ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ನಾವು ಲಸಿಕೆಯನ್ನು ಹಾಕಿ ಆದಷ್ಟು ಬೇಗನೆ ಎಲ್ಲ ಜಾನುವಾರುಗಳಿಗೆ ಲಸಿಕೆ ಹಾಕಿಸಿದ್ರೆ ಇದು ಕಂಟ್ರೋಲ್ ಆಗ್ತದೆ ಅಂತ ಒಂದು ಉದ್ದೇಶ. ಆಮೇಲೆ ಈಗ ಅಂಗನವಾಡಿ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ, ಆರೋಗ್ಯ ಕಾರ್ಯಕರ್ತರು ಕೂಡ ಭಾಗವಹಿಸ್ತಾರೆ, ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಇದು ಒಂದು ರಾಷ್ಟ್ರೀಯ ರೋಗ ಅಂತ ಕನ್ಸಿಡರ್ ಮಾಡಿದ ಸಲುವಾಗಿ ಎಲ್ಲ ಇಲಾಖೆಯವರು ಕೂಡ ಇದಕ್ಕೆ ಭಾಗವಹಿಸಿ ಅವರೆಲ್ಲರ ಸಹಕಾರದಿಂದ ನಾವು ಇದು ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಪ್ರೇರಣೆ ಅಂದರೆ ನಮ್ಮ ಈ ಜಿಲ್ಲಾ ನಿರ್ವಹಣಾ ಸಮಿತಿಗೆ ಜಿಲ್ಲಾಧಿಕಾರಿಗಳು ಮೇನ್ ನಮ್ಮ ಅಧ್ಯಕ್ಷರಾಗಿರ್ತಾರೆ. ಸೊ ಅವರ ಒಂದು ಮುಂದಾಳತ್ವದಲ್ಲಿ ಎಲ್ಲ ಮಾಧ್ಯಮದ ಮುಖಾಂತರ ಆಗಲಿ ಈ ಎಲ್ಲ ಇಲಾಖೆಗಳ ಮುಖಾಂತರ ಆಗಲಿ ನಾವು ಪ್ರಚಾರ ಮಾಡಿ ಆದಷ್ಟು ನಾವು 100% ಕವರ್ ಮಾಡ್ಲಿಕ್ಕೆ ಸಾಧ್ಯ ಮಾಡ್ತೇವೆ. ಪ್ರತಿ ವರ್ಷ ಮಾಡಿದ್ದೇವೆ, ಈ ವರ್ಷನೂ ಮಾಡೇ ಮಾಡ್ತೇವೆ, ಅದರಾಗೇನು ಡೌಟ್ ಇಲ್ಲ. ಆಮೇಲೆ ರೈತರಿಗೂ ಇದ್ರ ಬಗ್ಗೆ ಒಂದು ಅರಿವು ಇದೆ, ಮಾಡಿಸ್ಬೇಕು ಅನ್ನು ಮಾಡಿಸಿದ್ರೆ ಒಳ್ಳೇದಾಗತ್ತಂತ ಒಂದು ಅರಿವಿದೆ. ಬಹಳಷ್ಟು ಜನ ಈಗ ಕೆಲಸ ಸುಗ್ಗಿ ಕಾಲ ಇರೋದ್ರಿಂದ ಪ್ರಾಣಿಗಳೆಲ್ಲ ಹೊಲಗಳೇ ಹೋಗಿರ್ತವೆ, ದನಗಳೆಲ್ಲ ಹೊಲಕ್ಕೆ ಹೋಗಿರ್ತವೆ. ಅಂತ ಸಂದರ್ಭದಲ್ಲಿ ಮುಂಚಿತವಾಗಿ ತಿಳಿಸಿದ್ರೆ ಒಳ್ಳೇದು ರೈತರಿಗೆಲ್ಲ. ಹೌದು, ಮುಂಚಿತವಾಗಿ ತಿಳಿಸಿದ್ರೆ ಇವತ್ತು ಬರ್ತಾರಂತಂತಂದ್ರೆ ಅವತ್ತು ಒಂದ್ ದಿವಸ ಅವತ್ತು ಜಾನುವಾರುಗಳಿಗೆ ರೆಸ್ಟ್ ಕೊಟ್ಟು ಲಸಿಕೆ ಆದ್ಮೇಲೆ ಅವರು ಕಾರ್ಯಕ್ರಮಗಳನ್ನ ಮಾಡ್ಕೋಬಹುದು. ಹೌದು, ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಈಗ ಕರೋನಾ ವ್ಯಾಕ್ಸಿನ್ ಮಾಡಿದಾಗ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಕೊಟ್ಟರೆ ಆಮೇಲೆ ನಾವು ಮಾಡಿಸ್ ಅದೇ ರೀತಿ ಇದು ಒಂದು ವೈರಲ್ ಡಿಸೀಸ್, ಸೊ ಅದೇನು ತೊಂದರೆ ಇಲ್ಲ, ಮಾಡಿಸ್ಕೋಬಹುದು. ಇದು ಲಸಿಕೆ ಎಲ್ಲಾ ರೈತರಿಗೂ ಉಚಿತವಾಗಿ ಸಿಗತ್ತೆ, ಎಲ್ಲ ರೈತರಿಗೂ ಸಂಪೂರ್ಣ ಉಚಿತವಾಗಿ ಮನೆ ಮನೆಗೆ ತೆರಳಿ ನಮ್ಮ ಸಿಬ್ಬಂದಿ ಮನೆ ಮನೆಗೆ ತೆರಳಿ ವ್ಯಾಕ್ಸಿನ್ ಹಾಕ್ತಾರೆ. ಈಗ ನಮ್ಮಲ್ಲಿ 107 ಇನ್ಸ್ಟಿಟ್ಯೂಷನ್ ಇದ್ದಾವೆ. ನಮ್ಮಲ್ಲಿ ಪಶುವೈದ್ಯ ಪರೀಕ್ಷಕರು, ಪಶುವೈದ್ಯ ಹಿರಿಯ ಪಶುವೈದ್ಯಕ ಪರೀಕ್ಷಕರು, ಪಶುವೈದ್ಯ ಸಹಾಯಕರು, ಆಮೇಲೆ ನಮ್ಮ ಪಶುವೈದ್ಯಾಧಿಕಾರಿಗಳು ಎಲ್ಲರೂ ಕೂಡ ಒಬ್ಬರಿಗೆ ದಿನಕ್ಕೆ ಕನಿಷ್ಠ ಅಂದರೂ ಮಿನಿಮಮ್ ಅಂದರೂ 100 ಜಾನುವಾರುಗಳಿಗೆ ಲಸಿಕೆ ಹಾಕಲೇಬೇಕಂತ ಕಡ್ಡಾಯ ಮಾಡಿದ್ವಿ. ಒಬ್ಬರು 100 ಜಾನುವಾರು ಹಾಕಲೇಬೇಕು. ಹೇಗೆ ಇಲ್ಲಿ ಲಸಿಕೆಯನ್ನ ಹಾಕಿದ ಮೇಲೆ ಏನಾದರೂ ಜಾನುವಾರುಗಳಿಗೆ ಮುನ್ನೆಚ್ಚರಿಕೆ ತಗೋಬೇಕಾ? ಆ ಥರ ಇರುತ್ತೆ? ಆ ಥರ ಏನು ಮುನ್ನೆಚ್ಚರಿಕೆ ಇಲ್ಲ. ಯೂಶ್ವಲಿ ನಮ್ಮಲ್ಲಿ ಅಲರ್ಜಿಕ್ ರಿಯಾಕ್ಷನ್ ಆಗಲ್ಲ ಅಥವಾ ಅನಾಫಿಲಾಕ್ಟಿಕ್ ಶಾಕ್ ರಿಯಾಕ್ಷನ್ ಆಗಲ್ಲ. ಒಂದು ವೇಳೆ ಅಪ್ಪಿ ತಪ್ಪಿ ಆದರೂ ಕೂಡ 1000 ಅಥವಾ 100,000 ಒಂದೊಂದು ಎನಿಮಲ್ ಆದರೂ ಕೂಡ ಅತಿ ಎಮರ್ಜೆನ್ಸಿಗೆ ಅಂದರೆ ಇದಕ್ಕೆ ಬೇಕಾಗತಕ್ಕಂಥ ಔಷಧಿಗಳನ್ನು ಕೂಡ ನಾವು ಸರಬರಾಜು ಮಾಡಿದ್ದೇವೆ. ಕಾಲುಬಾಯಿ ರೋಗ ಬಂದಂತ ಜಾನುವಾರುಗಳು ಇದು ಹಾಲನ್ನು ಬಳಸಬಹುದಂತೀರಾ? ಕೆಲವೊಂದು ತಪ್ಪು ತಿಳುವಳಿಕೆಗಳು ಜನರಲ್ಲಿ ಇಲ್ಲ. ಹಾಲನ್ನು ಕಾಯಿಸಿ ಅದನ್ನು ಬಳಸಬಹುದು. ಕಾಯಿಸಿದ್ರೆ ಎಂತ ವೈರಸ್ ಇದ್ರು ಡೆತ್ ಆಗೇ ಆಗತ್ತೆ. ಬಿಸಿ ಹಾಲು ಬಳಕೆ ಮಾಡಬಹುದು, ಆದ್ರೆ ಹಸಿ ಹಾಲು ಬಳಕೆ ಮಾಡುವುದು ಅಷ್ಟೊಂದು ಸೂಕ್ತ ಅಲ್ಲ. ಒಟ್ಟಾರೆ ಈಗ ಜಿಲ್ಲೆಯಲ್ಲಿ 31ರವರೆಗೆ ಒಂದು ಅಭಿಯಾನ ನಡೀತಾ ಇದೆ. ಏನ್ ಹೇಳ್ತೀರಿ ಎಲ್ಲ ರೈತರಿಗೆ ಈ ಒಂದು ಸಂದರ್ಭದಲ್ಲಿ? ಯಾಕಂದ್ರೆ ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಈ ಎಲ್ಲ ರೈತರು ಒಂದು ಸ್ವಲ್ಪ ಅವರಿಗೆ ಈ ರೋಗದ ಬಗ್ಗೆ ಅರಿವು ಇದೆ, ತಮ್ಮ ಪ್ರಾಣಿಗಳನ್ನು ರಕ್ಷಿಸಿಕೊಳ್ಳುವುದು ಅವರ ಹತ್ರ ಇದೆ. ಅದಕ್ಕೆ ಯಾವುದೇ ಮೂಢನಂಬಿಕೆ ಬಿಟ್ಟು ನಮ್ಮ ಸಿಬ್ಬಂದಿಯವರು ಮನೆ ಮನೆಗೆ ತೆರಳಿದಾಗ ಎಲ್ಲ ರಾಸುಗಳಿಗೆ ನೀವು ಇದನ್ನು ಲಸಿಕೆ ಹಾಕಿಸೋದ್ರಿಂದ ನಮ್ಮ ಭಾರತ ದೇಶದಿಂದ ಇದಂಥ ಮಾರಕ ರೋಗ, ಇದೊಂದು ಕಾಲ ಮತ್ತು ಬಾಯಿ ಬೇನೆ ಲಸಿಕೆ ಹಾಕಿಸೋದ್ರಿಂದ ಈ ರೋಗವನ್ನು ಸಂಪೂರ್ಣ ಇದು ಮಾಡಬಹುದು, ಹೊಡೆದೋಡಿಸಬಹುದು, ಸಂಪೂರ್ಣ ಹೊಡೆದೋಡಿಸಬಹುದು. 100 ಹಳ್ಳಿಯಲ್ಲಿ ಇದ್ದಂತ ಜಾನುವಾರುಗಳಿಗೆ ರೈತ ಬಾಂಧವರು ಕಡ್ಡಾಯವಾಗಿ ಲಸಿಕೆಯನ್ನು ಹಾಕಿಸಬೇಕು. ಮಾತ್ರ ಸಾಧ್ಯ, ಎಲ್ಲೋ ಒಂದೆರಡು ಜಾನುವಾರುಗಳು ಉಳಿದು ಮತ್ತೆ ಅದಕ್ಕೆ ಕಾಲುಬಾಯಿ ರೋಗ ಬಂತಂದ್ರೆ ಉಳಿದಂತ ಜಾನುವಾರುಗಳಿಗೆ ಬಂದ್ಬಿಡತ್ತದು. ಸಹಜ ಅದು, ಸಹಜ. ಇಟ್ ಈಸ್ ವೆರಿ ಕಂಟೇಜಿಯಸ್ ಡಿಸೀಸ್. ಸೊ ನಾವು ಯಾವುದೇ ಒಂದು ಹಸು ತಪ್ಪಿಸಲಾರದೆ ಎಲ್ಲರೂ ದಯವಿಟ್ಟು ರೈತ ಬಾಂಧವರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕಂತ ನಾನು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಅಶೋಕ್ ಅವರೇ, ಬಹಳಷ್ಟು ಜನ ರೈತರು ನಮ್ಮಲ್ಲಿಯೂ ಸಹ ಕರೆ ಮಾಡ್ತಾರೆ, ಆಕಾಶವಾಣಿಗೂ ಸಹ ಕೇಳ್ತಾರೆ, ಸರ್ ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳೇ ಇರುವುದಿಲ್ಲ, ಯಾರು ಇಲ್ಲ, ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದಾರೆ, ಖಾಲಿ ಇದ್ದಾರೆ, ಯಾರು ಇಲ್ಲ, ನಾವು ಎಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ಹೇಗೆ? ಇದು ಸರ್ಕಾರದ ಮಟ್ಟಿಗೆ ಉತ್ತರ ಕೊಡಬೇಕು, ಯಾಕಂದ್ರೆ ಅಧಿಕಾರಿಗಳನ್ನು ನೇಮಿಸುವುದು ನಮ್ಮ ಕಡೆ ಇರೋದಲ್ಲ, ಸರ್ಕಾರದ ಮಟ್ಟದಲ್ಲಿ ಇರುತ್ತೆ ಅದು. ಹೇಗೆ ಇದ್ದಂತ ಸಿಬ್ಬಂದಿಗೆ ಕಟ್ಟುನಿಟ್ಟಾಗಿ ಒಂದು ತಿಂಗಳಲ್ಲಿ ಈಗ ನಮ್ಮಲ್ಲಿ 448 ಜನ ಸಿಬ್ಬಂದಿ ಮಂಜೂರಾದ ಸಿಬ್ಬಂದಿ ನಮ್ಮ ರಾಯಚೂರು ಜಿಲ್ಲೆಗೆ 448. ಅದರಲ್ಲಿ ಈ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ 178 ಮೆಂಬರ್ಸ್ ಮಾತ್ರ, 178. ಇನ್ನು ರಿಮೇನಿಂಗ್ 270 ಹುದ್ದೆಗಳು ಖಾಲಿ ಇದಾವೆ. ಆದ್ರೂ ಕೂಡ ಇಷ್ಟೊಂದು ಒತ್ತಡದಲ್ಲಿ ನಾವು ನಮ್ಮ ಸಿಬ್ಬಂದಿಯನ್ನು ಮನೆ ಮನೆಗೆ ಕಳಿಸಿ ಲಸಿಕೆ ಆಗಬೇಕು, ರೈತರು ಇದರಿಂದ ಪ್ರಯೋಜನ ಪಡ್ಕೊಳ್ಬೇಕಂತ ತಿಳಿದು ಮನೆ ಮನೆಗೆ ಬೆಳಿಗ್ಗೆ 6:30-7 ಅನ್ನೋಟ್ಲಿ ಅವ್ರ ಮನೆಗೆ ತೆರಳಿರ್ತಾರೆ. ಅದನ್ನ ರೈತರು ಪ್ರಯೋಜನ ಪಡೆಯಬೇಕಂತ ತಿಳಿದು ನನ್ನ ಒಂದು ಪ್ರಾರ್ಥನೆ. ಅಂದ್ರೆ ಒಂದು ಹಳ್ಳಿಗೆ ಹೋದ್ರೆ ಅಲ್ಲಿ ಟೈಮಿಂಗ್ ಏನಾದ್ರು ಕೊಟ್ಟಿರ್ತೀರಾ? ಮುಂಜಾನೆಯಿಂದ ಸಾಯಂಕಾಲವರೆಗೆ ಇರುತ್ತಾ ಅಥವಾ ನಿಗದಿಪಡಿಸಿದ ಟೈಮ್ ಇರುತ್ತೆ ಹೇಗೆ? ಈಗ ಬಿಸಿಲಲ್ಲಿ ನಾವು ಯೂಶ್ವಲಿ ಕೋಲ್ಡ್ ಚೈನ್ ಮೇಂಟೈನ್ ಮಾಡಬೇಕು. ವೈರಸ್ ಅಂದ್ರೆ ಕೋಲ್ಡ್ ಚೈನ್ ಮೇಂಟೈನ್ ಮಾಡಬೇಕು, ಅದು ರೆಫ್ರಿಜರೇಟರ್ ಇಡಬೇಕು ಲಸಿಕೆ ಅನ್ನೋದನ್ನ. ಹೌದು. ಸೊ ಆ ಒಂದು ಉದ್ದೇಶದಿಂದ ಬೆಳಿಗ್ಗೆ ತಂಪತ್ತಿನ ಹೊತ್ತಿನಲ್ಲಿ ಬೆಳಿಗ್ಗೆ 6:30-9:00 ಅಷ್ಟತನ ಮಾಡಿ ಆಮೇಲೆ ಸ್ಟಾಪ್ ಮಾಡಿಬಿಡ್ತಾರೆ. ಅದು ಎಲ್ಲ ಐಸ್ ಅದು ತಗೊಂಡು ಹೋಗಿರ್ತಾರೆ. ಅದಕ್ಕೆ ಏನು ಕೋಲ್ಡ್ ಚೈನ್ ಮೇಂಟೈನ್ ಮಾಡಬೇಕು, ಅದು ವ್ಯಾಕ್ಸಿನ್ ಕ್ಯಾರಿಯರ್ದಲ್ಲಿ ತಗೊಂಡು ಹೋಗಿರ್ತಾರೆ. ಒಳ್ಳೆಯದು ಡಾಕ್ಟರ್ ಅಶೋಕ್ ಅವರೇ, ಈ ಒಂದು ಲಸಿಕಾ ಅಭಿಯಾನ ಕಾಲು ಬಾಯಿ ರೋಗದ ವಿರುದ್ಧ ಜಾನುವಾರುಗಳಿಗೆ ಲಸಿಕಾ ಅಭಿಯಾನ ಇದೇ ತಿಂಗಳು 31ರವರೆಗೆ ಜಿಲ್ಲೆಯಲ್ಲಿ ನಡೀತದೆ. ತಮ್ಮ ಇಲಾಖೆ ವತಿಯಿಂದ ಕೊನೆಯದಾಗಿ ರೈತರಿಗೆ ಏನು ಸಂದೇಶ ಕೊಡ್ತೀರಿ? ಎಲ್ಲ ರೈತರು ದಯವಿಟ್ಟು ಮೂಢನಂಬಿಕೆ ಬಿಟ್ಟು 100% ತಮ್ಮ ರಾಸುಗಳಿಗೆ ಲಸಿಕೆಯನ್ನು ಹಾಕಿಸಿ ಈ ಮಾರಕ ರೋಗವನ್ನು ನಮ್ಮ ದೇಶದಿಂದ ಹೊಡೆದೋಡಿಸೋಣ ಅಂತ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಮುಖ್ಯ. ದಯವಿಟ್ಟು ನಿಮ್ಮ ರಾಸುಗಳಿಗೆ ಕಾಲು ಮತ್ತು ಬಾಯಿಬೇನೆ ಲಸಿಕೆಯನ್ನು ತಪ್ಪದೇ ಹಾಕಿಸಿ ಅಂತ ಇದನ್ನು ಮಾಡ್ಬೋದು. ರೈತ ಬಾಂಧವರು ಕೇಳಿದ್ರಲ್ಲ, ಡಾಕ್ಟರ್ ಅಶೋಕ್ ಕೋಲ್ಕರ್ ಅವರು ಹೇಳಿದಂಥ ವಿಚಾರವನ್ನು ಇದೇ 5ನೇ ತಾರೀಕಿನಿಂದ ನಾಳೆಯಿಂದ ಪ್ರಾರಂಭವಾಗಿ 31ರವರೆಗೆ, ಜನವರಿ 31ರವರೆಗೆ ಎಲ್ಲ ಹಳ್ಳಿಗಳಲ್ಲಿಯೂ, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಜಾನುವಾರುಗಳಿಗೆ ಕಾಲು ಬಾಯಿ ರೋಗದ ವಿರುದ್ಧ ಲಸಿಕೆಯನ್ನು ಇಲಾಖೆ ಹಾಕ್ತಾ ಇದೆ ಉಚಿತವಾಗಿ. ಎಲ್ಲ ರೈತ ಬಾಂಧವರು ಆಯಾ ಊರಿಗೆ ನಿಗದಿಪಡಿಸಿದಂಥ ದಿನಾಂಕಗಳಿರ್ತವೆ, ತಮಗೆ ಮಾಹಿತಿ ಬರುತ್ತೆ. ಆ ಮಾಹಿತಿ ಪ್ರಕಾರ ರೈತರು ತಮ್ಮ ಎಲ್ಲ ಜಾನುವಾರುಗಳಿಗೆ, ಹಳ್ಳಿ ಇರತಕ್ಕಂಥ 100ಕ್ಕೆ 100ರಷ್ಟು ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸಿದರೆ ಮಾತ್ರ ಈ ರೋಗವನ್ನು ಹೊಡೆದೋಡಿಸಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಇಲಾಖೆಯೊಂದಿಗೆ ಎಲ್ಲ ರೈತರು ಸಹಕಾರ ಕೊಟ್ಟು ಸಂಪೂರ್ಣ ಲಸಿಕೆಯ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಒಳ್ಳೆಯದು ಡಾಕ್ಟರ್ ಅಶೋಕ್ ಅವರಿಗೆ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಇದುವರೆಗೆ ಕಾಲುಬಾಯಿ ರೋಗದ ವಿರುದ್ಧ ಜಿಲ್ಲೆಯಲ್ಲಿ ಪಶುವೈದ್ಯ ಸೇವಾ ಇಲಾಖೆಯಿಂದ ನಡೆಯಲಿರುವ ಲಸಿಕಾ ಅಭಿಯಾನ ಕುರಿತು ಉಪನಿರ್ದೇಶಕರಾದ ಅಶೋಕ್ ಕೋಲ್ಕರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತ ಬಾಂಧವರೇ ಗಮನಿಸಿ, ಎಡದೊರೆ ನಾಡಿನ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮೇಳಕ್ಕೆ ತಮಗೆ ಆದರದ ಸ್ವಾಗತ. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ ಎಂಬ ಘೋಷವಾಕ್ಯದಡಿ ಜನವರಿ 10ರಿಂದ 12ರವರೆಗೆ ನಡೆಯುವ 3 ದಿನಗಳ ರೈತರ ಜಾತ್ರೆಯಲ್ಲಿ ನವೀನ ಕೃಷಿ ತಂತ್ರಜ್ಞಾನಗಳು, ಪ್ರಾತ್ಯಕ್ಷಿಕೆ ಹಾಗೂ ಮಾಹಿತಿಗಳು ಅನಾವರಣಗೊಳ್ಳಲಿವೆ. ನಿಮ್ಮ ಕೃಷಿ ಕ್ಷೇತ್ರದ ಸಮಸ್ಯೆ ಮತ್ತು ಸವಾಲುಗಳಿಗೆ ಮೇಳವು ಉತ್ತರ ನೀಡಲಿದೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿರುವ ಕೃಷಿ ಮೇಳಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಇದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಕಟಣೆ. ನೆನಪಿಡಿ, ದಿನಾಂಕ 10/11/12 ಜನವರಿ 2023. ಸ್ಥಳ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣ. ₹20,000 ಮತ್ತು ಅಡ್ವೆಂಚರ್ ಟ್ರಿಪ್ ಗೆಲ್ಲುವ ಅವಕಾಶ. ಕರ್ನಾಟಕ ಅರಣ್ಯ ಇಲಾಖೆಯು ಲೋಗೋ ವಿನ್ಯಾಸ ಸ್ಪರ್ಧೆಯನ್ನು ಆಯೋಜಿಸಿದೆ. ಬನ್ನಿ, ಭಾಗವಹಿಸಿ ಮತ್ತು ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ www.aranya.gov.in ಗೆ ಭೇಟಿ ನೀಡಿ. ಈಗ ಕೇಳಿ ಹವಾಮಾನ ವರದಿಯನ್ನ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ನಾಳೆ ಅಂದರೆ 5/1/2023 ಹವಾಮಾನ ವರದಿ ಈ ರೀತಿಯಾಗಿದೆ. ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 18 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ಆರ್ದ್ರತೆಯ ಪ್ರಮಾಣ 82% ಇರಲಿದೆ. ಇನ್ನು ಕನಿಷ್ಠ ಆರ್ದ್ರತೆಯ ಪ್ರಮಾಣ 32% ಇರಲಿದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 16 ಕಿಲೋಮೀಟರ್ ವೇಗ ಚಲಿಸುವ ಸಾಧ್ಯತೆ ಇದೆ. ಇದುವರೆಗೆ ಹವಾಮಾನ ವರದಿಯನ್ನು ಕೇಳಿದಿರಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಹತ್ತಿ ಹೈಬ್ರಿಡ್ 44, ಕನಿಷ್ಠ 7,000 ಕ್ವಿಂಟಾಲ್ ಪ್ರಮಾಣ, ಕನಿಷ್ಠ 7,700 ಗರಿಷ್ಠ 8,800 ರೂಪಾಯಿಗಳು. ಇನ್ನು ನೆಲಗಡಲೆ, ಶೇಂಗಾ, ಗುಂಗ್ರಿ 4,496 ರೂಪಾಯಿಗಳು. ಈರುಳ್ಳಿ 420 ರೂಪಾಯಿಗಳು. ಭತ್ತ, ಸೋನಮಸೂರಿ 1,419 ರೂಪಾಯಿಗಳು. ಸೂರ್ಯಕಾಂತಿ, ಸೂರ್ಯಪಾನ 4,279 ರೂಪಾಯಿಗಳು. ತೊಗರಿ, ಕೆಂಪು 4,005-7,666 ರೂಪಾಯಿಗಳು. ತೊಗರಿ ಬಿಳಿ 6,626-6,906 ರೂಪಾಯಿಗಳು. ಇನ್ನು ಲಿಂಗಸೂರು ಇವರ ಪೇಟೆ ಧಾರಣೆ ಈ ರೀತಿಯಾಗಿದೆ. ತೊಗರಿ ಕ್ವಿಂಟಾಲ್